ಒಂದು ಮುಂಗಾರು ಇದು ಹಿಂಗಾರು ಮತ್ತೆ ಬೇಸಿಗೆ ಹಂಗಂದಲ್ಲಿ ಒಂದು 5.5 ಲಕ್ಷ ಕ್ವಿಂಟಲ್ ಅಷ್ಟು ಬಿತ್ತನೆ ಬೀಜದ ಅವಶ್ಯಕತೆ ಇರ್ತದೆ. ಈ ಒಂದು ನಮ್ಮ ವಾರ್ಷಿಕವಾಗಿ ಒಂದು 14-15 ಲಕ್ಷ ಕ್ವಿಂಟಲ್ ಬಿತ್ತನೆ ಬೀಜನ ಬೇಡಿಕೆ ಇರೋದನ್ನ ಗಮನಿಸಿ ನಾವು ಆ ಒಂದು ಪ್ರಕಾರ ಬೀಜ ಉತ್ಪಾದನೆ ಕ್ರಮವನ್ನು ನಾವು ಕೈಗೊಳ್ತಾ ಇದ್ದೀವಿ. ಆಯ್ತು, ಒಂದು ಕರೆಯನ್ನು ತೆಗೆದುಕೊಳ್ಳೋಣ. ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರು ಹೇಳಿ ಸರ್, ಎಲ್ಲಿಂದ? ನಮಸ್ಕಾರ, ಗೊತ್ತಾಯ್ತು, ಪ್ರಶ್ನೆ ಕೇಳಿ. ನಮಸ್ಕಾರ, ಪ್ರಶ್ನೆ ಕೇಳಿ ಸರ್. ನಮಸ್ತೆ ಸರ್, ನಾನು ಕಳೆದ ಸಾರಿ ರೈತ ಸಂಪರ್ಕ ಕೇಂದ್ರದಿಂದ 5/64 ಬ್ಯಾಗ್ ಭತ್ತ ತಂದಿದ್ದೆ. ಅದ್ರಲ್ಲಿ 2 ಬ್ಯಾಗ್ ಸೂಪರ್, 1 ಬ್ಯಾಗ್ ಜೆಳ್ಳು ಕಬ್ಜೆಳ್ಳು ಹಸಿರು ಭತ್ತ ಅಕ್ಕಿನೆಲ್ಲ ಬಂದಿತ್ತಲ್ಲ. ಏನ್ ಹೇಳ್ತೀರಿ ಗುರುಗಳೇ? ಬೀಜ ಇದು ಬಿಲ್ ಇದೆಯಾ? ಅದು ಹೋದ ವರ್ಷದ್ದು ನೀಲಿ ಕಲರ್ ಬಿಳಿ ಕಲರ್ ಹೋದ ಇತ್ತು, ಹೋಗಿ ತಗೊಂಡಿದ್ದಾಗ ಅದ್ ಮಡಗಿದ್ದೇನೆ. ನಮ್ಮ ರೈತ ಬಾಂಧವರು ಏನ್ ಹೇಳ್ತಾ ಇದ್ದೀರಾ, ತಾವು 2-3 ಬೀಜ ಬ್ಯಾಗ್ ತಂದಿದ್ದೆ, 2 ಉತ್ತಮವಾಗಿತ್ತು, 1 ಸರಿಯಾಗಿಲ್ಲ ಅಂತ ಹೇಳ್ತಾ ಇದ್ದೀರಾ. ಅದು ಆ ರೀತಿ ಆಗ್ಲಿ ಸಾಧ್ಯತೆ ಇರೋದು ಕಮ್ಮಿ. ಯಾಕೆಂತ ಹೇಳಿದ್ರೆ ನಮ್ಮ ನಿಗಮದ ವತಿಯಿಂದ ಏನು ಪ್ರಾಮಾಣಿತ ಬಿತ್ತನೆ ಬೀಜಗಳನ್ನ ಉತ್ಪಾದನೆ ಮಾಡಿ ಅದನ್ನೇ ಕೊಡೋದಕ್ಕೆ ನಾವು ಕ್ರಮ ಕೈಗೊಂಡಿರ್ತೀವಿ. ಈ ಪ್ರಾಮಾಣಿತ ಬಿತ್ತನೆ ಬೀಜಗಳ ಉತ್ಪಾದನೆ ತಮಗೆಲ್ಲ ಗೊತ್ತಿರೋ ಹಾಗೆ ಹಲವಾರು ಹಂತಗಳಲ್ಲಿ ಒಂದು ಗುಣಮಟ್ಟವನ್ನು ಪರಿಶೀಲಿಸಿ ನಾವು ಬೀಜೋತ್ಪಾದನೆ ಕೈಗೊಂಡಿರ್ತೀವಿ. ತಮ್ಗೆ ಆ ಥರ ಏನಾದ್ರೂ ಒಂದು ಇದರಲ್ಲಿ ವ್ಯತ್ಯಾಸ ಬಂತು ಅಂತ ಹೇಳಿದ್ರೆ ನೀವು ಅದು ಒಂದು ಏನೋ ನಾವು ಬಿತ್ತನೆ ಬೀಜ ತೆಗೆದುಕೊಂಡಾಗ ತಾವು ಬಿಲ್ಲುಗಳನ್ನ ಇಟ್ಕೊಂಡಿರುವಂಥದ್ದು ಅಥವಾ ಅದು ಒಂದು ಬಿತ್ತನೆ ಬೀಜ ಒಂದು ಸ್ವಲ್ಪ ಪ್ರಮಾಣವನ್ನು ಇಟ್ಕೊಂಡಿದ್ದು ಅಥವಾ ಅದು ಅಕಸ್ಮಾತ್ ಅದು ಇಲ್ಲ ಅಂದ್ರೆ ಅದು ಬಿತ್ತನೆ ಬೀಜವನ್ನ ತೆಗೆದುಕೊಂಡಂಥ ಚೀಲ ಇವುಗಳು ಇತ್ತು ಅಂತಂದ್ರೆ ನಮಗೆ ಅದನ್ನು ಎಲ್ಲಿ ನಮ್ಗೆ ಹತ್ತಿರದ ಕೃಷಿ ಇಲಾಖೆ ರೈತ ಸಂಪರ್ಕ ಕೇಂದ್ರಗಳಿಗೆ ಹೋಗಿ ಭೇಟಿ ಮಾಡಿದೆ ಈ ತರ ಹಿಂಗಾಗಿದೆ ಅಂತ ಹೇಳಿದ್ರೆ ಅದು ಪರಿಶೀಲನೆ ಮಾಡಕ್ಕೆ ಅವಕಾಶ ಇರುತ್ತದೆ ಸರ್. ಗಡ್ಡೆ ಬಿಚ್ಚ ಮಾಡಕ್ ಹೋಗಿ ಅಲ್ಲಿ ನೋಡಿದ್ದು, ಆಮೇಲೆ ತೂರ್ಬಿಟ್ಟು ನಾ ಏರ್ಬೇಕು ಹಾಕಿದ್ವಲ್ಲ ತೂರ್ಬಿಟ್ಟು ಆಮೇಲೆ ಚೆನ್ನಾಗಿರೋ ಭತ್ತವನ್ನ ಬಿತ್ತನೆ ಮಾಡಿದ್ರಿ ಗುರುಗಳೇ. ಅದನ್ನ ಅದ್ರಲ್ಲೇ ಅಂದ್ರೆ ಕ್ಲೀನ್ ಮಾಡ್ಕೊಂಡು ಮತ್ತೆ ಅದ್ರಲ್ಲೇ ಬಿತ್ತನೆ ಮಾಡಿದ್ರಿ, ಚೆನ್ನಾಗ್ ಬಂತು. ಗದ್ದೆಗೆ ತಗೊಂಡೋಗಿದ್ದಲ್ಲ ಆಳು ಕಾಳು ಎಲ್ಲ ಬಂದವ್ರೆ, ಏನು ವಾಪಸ್ ಹೋಗಬೇಕಾದ್ದೆ. ತೂರ್ಬಿಟ್ಟು ಟಾಟ್ಲಿ ತೂರ್ಬಿಟ್ಟು ಎಲ್ಲ ಚೆನ್ನಾಗಿರೋ ಭತ್ತ ತಗೊಂಡು ಜೆಲ್ಲೆದ ಈಚೆ ಕರೆಸ್ಬಿಟ್ಟು ಭತ್ತ ಏನ್ ಭತ್ತ ಏನ್ ಬೇಕದಕ್ಕೆ ಇದ್ದು ಹಾಕಿವಿ ಡಿಸ್ಪ್ಲೇ ಮಾಡಿದ ಗುರುಗಳ. ಯಾಕಂದ್ರೆ ಬೀಜ ಪಾವತಿ ಇಟ್ಕೊಂಡಿಲ್ಲ ಅಲ್ಲ, ನಾವು ರೈತರು ಸುಳ್ಳು ಹೇಳಲ್ಲ ನಿಜಾಂಶ. ಯಾಕಂದ್ರೆ ಬಿತ್ತನೆ ಬೀಜ ಏನು ಪೈನು ಅಂದ್ಮೇಲೆ ಒಂದ್ ಮುಟ್ಟ ಹಿಂಗಾಗ್ಬೇಕಾದ್ ನಿಮ್ಗೆ ಗಮನಕ್ಕೆ ತರ್ತಾ ಇದೀನಿ ಅಷ್ಟೇನೆ. ಒಳ್ಳೇದಾಯ್ತು, ತಾವು ಗಮನಕ್ಕೆ ತಂದಿದ್ದು ಒಳ್ಳೇದಾಯ್ತು. ಮುಂದಿನ ದಿನಗಳಲ್ಲಿ ಅಕಸ್ಮಾತ್ ಆ ತರ ಏನಾರು ನಿಮ್ಗೆ ಬಂದಿತ್ತು ಅಂದ್ರೆ ನಾವು ಕೂಡ ಎಚ್ಚರಿಸಿಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಒಳ್ಳೇದಾಯ್ತು ರೈತ ಬಂದರು. ಮುಂದಿನ ಕರೆ ನೋಡೋಣ. ಕರೆ ಮಾಡಿದಕ್ಕೆ ಧನ್ಯವಾದಗಳು ತಮ್ಗೆ. ಹಲೋ, ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮ, ಹೆಸರು ಹೇಳಿ, ಎಲ್ಲಿಂದ? ಹಲೋ ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮ. ಹಲೋ, ಹೆಸರು ಹೇಳಿ ಸರ್, ಎಲ್ಲಿಂದ? ವಿಜಯಪುರ ಜಿಲ್ಲೆ ತಿಕೋಟ ತಾಲೂಕು ಹನ್ವಾಡ ಗ್ರಾಮದಿಂದ ಕಲ್ಲಪ್ಪ ಬಸಪ್ಪ ತಳವಾರ. ಕೇಳಿ ತಳವಾರ ಪ್ರಶ್ನೆ. ಈಗ ನಮ್ಗೆ TSDR ಕೊಟ್ಟು ಬಹಳ ಮಾಹಿತಿ ಬೀಜ ಭಾರಿ ಆಗಿತ್ತು ಸಾಹೇಬ್ರ ನಮ್ಗೆ. ಮೊದಲ ನಾಟಿ ಬೀಜ ನಾನು ಹಾಕ ಬರೀ ಎಷ್ಟು ಒಂದ್ ಎಕರೆಕ ಒಂದ್ ಕಟ್ಟ ತೆಗಿತಿದೆ. ಈಗ TSDR ತೊಗರಿ ಹಾಕಿದ್ರೆ ನಾನು ನೀರಾವರಿ ಒಂದ್ ಎಕರೆಕ 15 ಕಟ್ಟ ಅಂದ್ರೆ ಒಟ್ 22 ಕ್ವಿಂಟಲ್ ತೊಗೊಂಡಿ ನೋಡ್ರಿ 2 ಎಕರೆಕ. ಅಂದ್ರೆ ಒಳ್ಳೆ ಬೀಜ ಪ್ರಮಾಣೀಕೃತ ಬೀಜ ಸಿಕ್ತು ಅಂತೀರಿ? ಹೌದ್ರಿ, ನಿಮ್ಮ ಆರಿಸ್ಕೊಂಡ್ರಿ ಬೀಜ. ನಿಮ್ ಪ್ರಶ್ನೆ ಏನು ಕೇಳಿ ಈಗ? ಗೊಬ್ಬರ ಹಾಕಿನ್ರಿ ಸಾಹೇಬ್ರ. ಈಗ ನಮ್ಮ ಕಲ್ಲಪ್ಪ ಬಸಪ್ಪ ಅವರು ಹೇಳ್ದಾಗೆ ಬಿತ್ತನೆ ಬೀಜದಿಂದ ಒಳ್ಳೆ ಇಳುವರಿ ಪಡೆದಿದೆ ಅಂತ ಹೇಳ್ತಾ ಇದ್ದೀರಾ, ಅದು ಒಳ್ಳೇದಾಗಲಿ, ಧನ್ಯವಾದಗಳು. ತಮ್ಮ ಅದರಿಂದ ಏನಾದ್ರು ತಮ್ಗೆ ಏನ್ ಹೇಳ್ತೀರಾ? ಹಲೋ ಸಾಹೇಬ್ರ, ಏನಂದ್ರಿ ನಮ್ಗೆ ಈಗ ಬೀಜವಾಗ ಈ ತೊಗರಿ ಒಳಗ ಆ ಜವಾರಿ ನಾಟಿ, ಈ ಕಡೆ ನೀವು ನಾಟಿ ಹಚ್ಚಿರಿ, ನಾವು ಈ ಕಡೆ ಜವಾರಿ ಹಚ್ಚಿರಿ. ಜವಾರಿ ಬೀಜ ಎಷ್ಟು ಈ TSDR ತೊಗರಿ ಬೀಜ ಟೇಸ್ಟ್ ಬಹಳ ಡಿಫ್ರೆನ್ಸ್ ಐತಿ ಸಾಹೇಬ್ರೆ.

ರಾಗಿ, ಮಳೆ ಆಶ್ರಿತ ಮತ್ತು ನೀರಿನ ವ್ಯವಸ್ಥೆಯ ಬೆಳೆ, ನೀರಾವರಿ ಮುಸುಕಿನ ಜೋಳ, ಶೇಂಗಾ ನೀರಾವರಿ ಮತ್ತು ಮಳೆ ಆಶ್ರಿತ ಬೆಳೆ, ಜೋಳ ಮಳೆ ಆಶ್ರಿತ, ಎಳ್ಳು ಮಳೆ ಆಶ್ರಿತ, ಸಜ್ಜೆ ಮಳೆ ಆಶ್ರಿತ, ಭತ್ತ ನೀರಾವರಿ ಮತ್ತು ಮಳೆ ಆಶ್ರಿತ, ಹತ್ತಿ ಮಳೆ ಆಶ್ರಿತ ಮತ್ತು ನೀರಾವರಿ, ತೊಗರಿ ಮಳೆ ಆಶ್ರಿತ ಬೆಳೆಗಳನ್ನು ವಿವಿಧ ತಾಲೂಕಿಗೆ ನಿಗದಿಪಡಿಸಿ ಹೋಬಳಿ ಮಟ್ಟಕ್ಕೆ ಅನುಷ್ಠಾನಗೊಳಿಸಲು ದಿ ಓರಿಯೆಂಟಲ್ ಇನ್ಸೂರೆನ್ಸ್ ಕಂಪನಿ ಲಿಮಿಟೆಡ್